ಚೂರ್ತಿ ಕದು ಸಾರ ಹೇಳತೀನಿ ಅತ್ರಿ ಋಷಿಯ ಸತಿ ಸತ್ಯ ದಳನ ಸಾಯಿ ಪತಿಯ ಸೇವ ಮಾಡಿ ದುಡಿದಾಳ ಪತಿವರ್ತ ಬಾಯಿ ಭಾರತೀಯ ಸೋಳನೆ ಕೊರತೆ ಇಲ್ಲ ಸುರುತಿ ರೂಪಾಯಿ ಸಮಾನ ತ್ರಿಮೂರ್ತಿಯ ಕೂಸ್ ಮಾಡಾಡ್ಸಲ ಕೂಸುವ ತಾಯಿ ನೋಡಿ ತತ್ತಿಸ್ಬೋದು ದೇವತ್ರ ಅಲ್ಲ ಮಾಡಿದ್ರಾಯ ತಾಯಿ ಗಂಡರತಿ ಮಾಮ ಕೇಳಿ ಗಂಡನ ಅಗ್ನ ಮೀರಿದಿಲ್ಲ ಗಂಡನ ಹೊರತ ಅನ್ಯ ದೇವರ ಇಲ್ಲದ ತಿಳದಾಳ ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳೆದಾಳ ಗಂಡನ ತೀರ್ಥ ಕುಡಿದು ಏಸೋ ದಿನ ಕಾಲ ಕಳೆದ ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸವಿಜಮು ಗಂಡನ ಆಧಾರದಿಂದ ಹಸಿರ ಝಂಡ ಹಚ್ಚಿ ಬೆಳೆದ ಗಂಡು ಕರ್ಮದ ಮಟ್ಟಿ ಪಾಪ ಪಾದ ಇಟ್ಟು ತುಳಿದಾಳ ಅನಿಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರ್ತೀರಪ್ಪ ಈಶ್ವರ ಭಾವದ ಮೆತ್ತಿ ಸಮಿನರ್ಧಂತ ಪುಣ್ಯ ಘಳಸಾಳ ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಧರಿಸಾಳ ಅನಿಸ ಮಗಳು ಅನಲಯ್ಯ ಹರಣದಾಗ ತಬಕೊಂತೀಳು ಆರಣ ಕಧಂಕಿ ಹಂಚಿದ ಮಹಾತ್ಮ ಕೋರ್ಸ ಗಂಡನ ತೀರ್ಥ ಚಲ್ಲಿ ಮಗಳಿ ಗುಳಿಸಿ ಅಗ್ನಿ ಆರ್ಷ ಗಂಡನ ತೀರ್ಥ ಚಲ್ಲಿ ಮಗಳಿ ಗುಳಿಸಿ ಅಗ್ನಿ ಆರ್ಷ ತಗೊಂಡ ಸಂಗಮ ಸ್ವರ್ಗ ಪಾದ ಚನ ಸ್ವರ್ಗ ಪಾದ ಚನ ಶಿವ ಬ್ರಹ್ಮ ವಿಷ್ಣು ನ ದರ್ಶನ ಗಾನ ಮಾಡಿ ರಸಿಕ ಗಾನ ಮಾಡಿ ರಸಿಕ ಗಂಧರ್ವ ಕನ್ಯಾಕರ ವಸಿಕ ಇದುವರೆಗೂ ನದಿಸಿನ್ನೂರಿನ ಹನುಮಂತರಾವ್ ಜಮಾದಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದ ಕೇಳಿದ್ರಿ. ಆಕಾಶವಾಣಿ ಕಲಬುರಗಿ ಸಮಯ 7 ಗಂಟೆ ಆಗುತ್ತಲಿದೆ. ಕೇಳಿಗರೆ ಗಮನಿಸಿ, ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ರೇಡಿಯೋ ಸೆಟ್ಗಳಲ್ಲಿ ಮಾತ್ರ ಕೇಳಲು ಲಭ್ಯವಿದ್ದು ಇದು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಲಭ್ಯವಿರುವುದಿಲ್ಲ. नेशनल क्रिकेट स्टेडियम में भारत और हांगकांग के बीच खेले जाने वाले पुरुषों के एशिया कप T20 2022 के मैच का आंखों देखा हाल सुनने से पहले आइए सुनते हैं विशेष कार्यक्रम फर्स्ट बॉल 2020. दिस इज ऑल इंडिया रेडियो. इन अ शॉर्ट व्हाइल फ्रॉम नाउ वी विल ब्रिंग यू द लाइव कमेंट्री ऑन द एशिया कप 2022 मैच टू बी प्लेड बिटवीन इंडिया एंड हांगकांग एट दुबई इंटरनेशनल क्रिकेट स्टेडियम. ರೈತರಿಗೆಲ್ಲ ನಮಸ್ಕಾರಗಳು. ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೀತಾ ಇರುವಂತಹ ರೈತ ಬಂಧವರು ಗಮನಿಸಬೇಕು, ಈ ಎರಡು ಬೆಳೆಗಳಲ್ಲಿ ಸಾಕಷ್ಟು ಕೀಟಗಳು ಬಾಧೆ ಕೊಟ್ಟು ನುಕ್ಸಾನ್ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈ ಕೀಟಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸಿಕೊಳ್ಳೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಂ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರೇ. ನಮಸ್ಕಾರ ಸರ್. ನಾವು ಮುಖ್ಯವಾಗಿ ಟೊಮೆಟೊ ಬೆಳೆಯಲ್ಲಿ ಬರುವ ಕೀಟಗಳನ್ನೆಂದ್ರೆ ಕಾಯಿ ಕೊರಕ ಒಂದನೇದು, ಎರಡನೇದಾಗಿ ಎಲೆ ಸುರಂಗ ಕೀಟ, ಮೂರನೇದಾಗಿ ಜಿಗಿ ಹುಳು, ನಾಲ್ಕನೇದಾಗಿ ಬಿಳಿ ನೊಣ. ಇವೆಲ್ಲ ನಾವು ನೋಡಿದಾಗ ಇವೆಲ್ಲ ಚಿಕ್ಕದಾಗಿರುವಂತಹ ಹುಳುಗಳಿವೆ. ಯಾಕಂದ್ರೆ ನಾವು ಪ್ಲಾಂಟ್ ನೋಡಿದಾಗ ಅವು ಸಾಫ್ಟ್ ಆಗಿರ್ತವೆ, ಹಂಗಾಗಿ ಇವು ಚಿಕ್ಕದಾಗಿರುವಂತಹ ಹುಳುಗಳೇ ನಾವು ನೋಡಬಹುದು ಇಲ್ಲಿ. ಇವು ರಸ ಇರುವ ಕೀಟಗಳಂತೆ ನೋಡಬಹುದು ಈ ಬೆಳೆಯಲ್ಲಿ. ಯಾಕಂದ್ರೆ ಗಿಡ ಅದು ಬಹಳ ಸಾಫ್ಟ್ ಆಗಿರ್ತದ, ಹಂಗಾಗಿ ಇವು ರಸ ಇರೋ ಕೀಟಗಳು ಒಂದು ಎರಡು ಬರೋದಿಲ್ಲ, ಅವು ಬಂದ್ರೆ ಅವು ಒಮ್ಮೆ ಸಾವಿರಾರು ಗಟ್ಟಲೆ ಇರ್ತಾವ. ಸೊ ಹಂಗಾಗಿ ಮೊದಲನೇದಾಗಿ ಪ್ರಮುಖವಾಗಿ ಕೀಟ ಹೇಳಬೇಕಂದ್ರೆ ಕಾಯಿ ಕೊರಕ ಕೀಟ. ಇದು ಏನಾಗಿರ್ತದೆ ಅಂದ್ರೆ ಇದು ಬಹುಭಕ್ಷಕ ಕೀಟ, ಮಧ್ಯಮ ಗಾತ್ರದ ಪತಂಗ ಜಾತಿಗೆ ಸೇರಿರುವಂತದ್ದು. ಕೀಟದ ಮರಿ ಹುಳುಗಳು ಎಳೆ ಎಲೆಗಳ ಮೇಲೆ ಬಾಧಿಸುವಂತದ್ದು. ನಂತರ ಬೆಳೆದ ಕೀಟಗಳು ಕಾಯಿಗಳನ್ನು ಕೊರೆದು ತಿಂತಾವ. ಇವು ಮೊದಲಾಗಿ ಏನಾಗ್ತಾವ, ಎಳೆ ಎಲೆಗಳ ಮೇಲೆ ತಿಂದು ನಂತರ ಈ ಕೀಟಗಳು ಬೆಳೆದಾದ ನಂತರ ಕಾಯಿ ಮೇಲೆ ತಿನ್ನುವಂತ ನಾವು ನೋಡಬಹುದು. ಇಲ್ಲಿ ಪ್ರಮುಖವಾಗಿ ನಿರ್ವಹಣಾ ಕ್ರಮಗಳು ಏನಂದ್ರೆ, ಮೊದಲನೇದಾಗಿ ಮೋಹಕ ಪಲ್ಲೆಗಳನ್ನು ಉಪಯೋಗಿಸಿ ನಾವು ಕೀಟ ಸಮೀಕ್ಷೆ ಮಾಡಬೇಕು. ಅಲ್ಲಿ ಕೀಟಗಳು ಅದಾವಾ ಇಲ್ಲ ಅಂತಂತ ನಾವು ನೋಡ್ಬೇಕು. ಅವು ಒಂದು ಗಿಡಕ್ಕೆ ನಾಲ್ಕು ಅಥವಾ ಐದು ಆಗಿದ್ದಾಗ ನಾವು ನಿರ್ವಹಣೆ ಕ್ರಮಗಳನ್ನು ತಗೋಬೇಕು. ಒಂದು ಅಥವಾ ಹಿಂಗೆ ಏನಾದ್ರು ಇದ್ದಾಗ ಅವಾಗ ನಾವೇನು ನಿರ್ವಹಣೆ ತಗೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಅದಕ್ಕಾಗಿ ನಾವು ಶೇಕಡಾ 5% ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು. ಇದು ಒಂಥರ ಸೇಫರ್ ಸೈಡ್ ಇರುವಂತದ್ದು, ನಾವು ಕೀಟನಾಶಕ ಅಂತ ಹೇಳ್ಬಹುದು. ಸೊ ಅದು ಬಿಟ್ಟು HNPV ಅಂತ 250 ml ಅಥವಾ ಕ್ಲೋರೋಫೆರಿಫಾಸ್ 20 EC 2 ml ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪಡಿಸಬಹುದು. ಮತ್ತೆ ಇನ್ನೊಂದು ಮಹತ್ವದ ಕೀಟ ಅಂದ್ರೆ ಎಲೆ ಸುರಂಗ ಕೀಟ. ಇದು ಮರಿಹುಳಗಳು ಎಲೆಯ ಪದರಗಳ ಒಳ ಸೇರಿ ಹಸಿರು ಪದಾರ್ಥಗಳನ್ನು ಕೊರೆದು ತಿನ್ನುತ್ತದೆ. ಇದು ಇಂತಹ ಎಲೆಗಳ ಮೇಲೆ ನಾವು ಹಾವಿನ ಬಿಳಿ ಮಚ್ಚೆಗಳನ್ನು ನಾವು ಕಾಣಬಹುದು. ಇವನ್ನು ನೋಡ್ಬಿಟ್ಟು ನಾವು ಈ ತರ ಇದು ಕೀಟ ಬಂದು ನಮ್ಗೆ ಬಾಧೆ ಮಾಡ್ತಾ ಇದೆ ಅಂತ ನಾವು ಅದನ್ನ ನೋಡ್ಬಿಟ್ಟು ನಾವು ನಿರ್ವಹಣೆ ಮಾಡಬೇಕು. ಹತೋಟಿ ಕ್ರಮ, ಅದರಲ್ಲಿ 1.7 ml ಡೈಮಿಥೈಟ್ 30 EC ಅಥವಾ ಅದು ಇಲ್ಲ ಅಂದ್ರೆ 0.5 ml ಫಾಸ್ಫಮಿಡನ್ 85 WS ಅಥವಾ ಅದು ಇಲ್ಲ ಅಂದ್ರೆ 1 ml ಆಕ್ಸಿಡಾಮೆಟನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆ ಸಿಂಪಡಿಸಬೇಕು. ಅಂದ್ರೆ ಇವೆಲ್ಲ ಅಲ್ಲ, ಯಾವ್ದಾದ್ರು ಒಂದು ಮೂರ್ನಾಲ್ಕದಾಗ ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಯಾವ್ದು ಸಿಕ್ಕರೆ ಅದು ಒಂದು ನಾವು ಮಾಡಬಹುದು. ಇದೊಂದು ಮಾಡಿ ಒಂದು 15 ದಿವಸ ಆದ ನಂತರ ಕೀಟ ಹತೋಟಿಗೆ ಬರಲಿಲ್ಲ ಅಂದ್ರೆ ಬೇರೆ ಅದನ್ನೇ ರಿಪೀಟ್ ಮಾಡಬಾರ್ದು, ಪುನಃ ನಾವು ಸ್ಪ್ರೇ ಮಾಡಬಾರ್ದು. ಅದು ಈ ಮೂರ್ನಾಲ್ಕರಲ್ಲಿ ಯಾವ್ದು ಹೇಳಿದಿನ ಅದನ್ನ ಬೇರೆ ತಗೊಂಡು ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಮೂರನೇದಾಗಿ ಜಿಗಿ ಹುಳು. ಜಿಗಿ ಹುಳು ಅಂದ್ರೆ ಇದು ಅಪ್ಸರೆ ಮತ್ತು ಪ್ರಾಯ ಜಿಗಿ ಹುಳುಗಳು ಎಲೆಯ ಕೆಳ ಭಾಗದಿಂದ ರಸ ಇರುವಂತವು. ಇಂತಹ ಎಲೆಗಳು ಹಳದಿಯಾಗಿ ಕೆಳಮುಖವಾಗಿ ಮುರುಟಾಗುತ್ತವೆ. ಇವನ್ನ ನಾವು ಹತೋಟಿ ಹೇಗ್ ಮಾಡ್ಬೇಕಂದ್ರೆ 1.7 ml ಡೈಮಿಥೈಟ್ 30 EC ಅಥವಾ 0.5 ml ಫಾಸ್ಫಮಿಡನ್ 95 WS ಅಥವಾ 1 ml ಆಕ್ಸಿಡಾಮೆಟಾನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದನ್ನು ಹಾಗೆ ಮೊದಲು ಕಂಟ್ರೋಲ್ ಆಗಿಲ್ಲ, 15 ದಿವಸ ಆದ ನಂತರ ಆ ಕೀಟದ ಬಾಧೆ ಹತೋಟಿಗೆ ಬರಲಾರದ ಸಮಯದಲ್ಲಿ ಅದನ್ನು ಬೇರೆ ಈ ಮೂರ್ನಾಲ್ಕು ನಾನು ಹೇಳಿರುವಂತ ಕೀಟನಾಶಕದಲ್ಲಿ ಬದಲಾಯಿಸಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ನಾಲ್ಕನೇದು ಇಂಪಾರ್ಟೆಂಟ್ ಹುಳ ಅಂದ್ರೆ ಬಿಳಿ ನೊಣ. ಪ್ರೌಢ ಕೀಟಗಳು ಬಿಳಿ ಬಣ್ಣದ ರೆಕ್ಕೆಗಳನ್ನು ಹೊಂದಿರ್ತವ, ಸಣ್ಣ ಪತಂಗ ಹಾಗೆ ಕಾಣ್ತಾವ ನೋಡಕ್ಕೆ. ಮತ್ತೆ ತತ್ತಿಗಳು ತಿಳಿ ಹೊಂದಿರ್ತವೆ. ಮರಿ ಹುಳುಗಳು ಗೋಲಾಕಾರವಾಗಿದ್ದು ಹಸಿರು ಬಣ್ಣದಾಗಿರ್ತವೆ. ತತ್ತಿಂದ ಹೊರಬಂದು ಮರಿ ಹುಳುಗಳು ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಬಹುತೇಕ ವೇಳೆ ನಾವು ಎಲೆ ಕೆಳಭಾಗವು ಎಳೆದಾಗಿರ್ತದೆ, ಹಾಗಾಗಿ ಈ ಎಲ್ಲಾ ಹುಳುಗಳು ಎಲೆಗಳ ಕೆಳಭಾಗದಲ್ಲೇ ಇರ್ತವೆ, ಈ ಇದ್ದು ಬಾಧೆಯನ್ನು ಮಾಡುತ್ತವೆ. ಬಾಧಿತ ಎಲೆಗಳು ಹಳದಿಯಾಗಿ ಮುರುಟುಕೊಳ್ಳುತ್ತಕ್ಕೆ ಕೆಳಭಾಗದ ಎಲೆಗಳ ಮೇಲೆ ಜಿಗಿನು ಬಿದ್ದಿರುತ್ತದೆ. ಸೊ ಇದನ್ನ ನಾವು ನಿರ್ವಹಣೆ ಹೇಗ್ ಮಾಡ್ಬೇಕಂದ್ರೆ, ನಾವು 5-10 ನೊಣಗಳು ಪ್ರತಿ ಎಲೆಗೆ ಕಂಡಲ್ಲಿ ಅವಾಗ ನಾವು ಟ್ರೈಜೋಫಾಸ್ 40 EC 2.5 ml ಅಥವಾ ಪ್ರೊಫೆನೋಫಾಸ್ 2 ml ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊ ಇದು ಬಿಳಿ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಿತವಾಗಿರುವುದರಿಂದ ಹಳದಿ ಬಣ್ಣದ ಅಂಟು ಬೆಳೆಗಳನ್ನು ಇಲ್ಲಿ ನಾವು ಇಡುವುದರಿಂದ ಅದನ್ನು ನಾವು ಹುಳುಗಳನ್ನು ಹತ್ತೊಟ್ಟಿಗೆ ತರಬಹುದು. ಡಾಕ್ಟರ್, ಇಲ್ಲಿ ತನಕ ಟೊಮ್ಯಾಟೊ ಬೆಳೆ ಒಳಗೆ ಬರುವಂತಹ ಪ್ರಮುಖ ಕೀಟಗಳ ಬಗ್ಗೆ ಹೇಳಿದ್ರಿ, ನಿರ್ವಹಣೆ ಬಗ್ಗೆ ಹೇಳಿದ್ರಿ, ಇನ್ನ ಮೆಣಸಿನಕಾಯಿ ಒಳಗೆ ಯಾವ ಕೀಟಗಳು ಬರ್ತಾವ, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಎಸ್ ಸರ್, ಇಲ್ಲಿ ನಮ್ಮ ಮೆಣಸಿನಕಾಯಿಲಿ ಬರುವಂತಹ ಪ್ರಮುಖ ಕೀಟಗಳು ಏನಂದ್ರೆ ಕಾಯಿ ಕೊರಕ ಹುಳನು ಬರ್ತದೆ. ನಾಲ್ಕು ಹುಳಗಳು ಬರ್ತಾವ್ರಿ ಇಲ್ಲಿ. ಕಾಯಿ ಕೊರಕ ಹುಳ ಅಂತ ಒಂದ್ ಕೆಂಪು ನುಸಿ ಒಂದ್ ಎರಡನೇದು, ಮೂರನೇದು ರಸ ಇರುವ ಥ್ರಿಪ್ಸ್ ನುಸಿ, ನಾಲ್ಕನೇದು ಅಂದ್ರೆ ಬಿಳಿ ನೊಣ ಇವು. ಸೊ ಮೊದಲನೇದಾಗಿ ಕಾಯಿ ಕೊರೆಯುವ ಹುಳು ಅಂದ್ರೆ ಇದು ಮರಿ ಹುಳುಗಳು ಕಾಯಿನೂ ಹೆಚ್ಚಾಗಿ ತೊಟ್ಟಿನ ಕೆಳಭಾಗದಲ್ಲಿ ಕೊರೆದು ಹುಳ ಸೇರಿ ತಿನ್ನುತ್ತವೆ. ಅಂತ ಹುಳುಗಳು ಬಿಳಿ ಬಣ್ಣಕ್ಕೆ ತಿರುಗಿ ನಂತರ ಕೊಳೆತು ಹೋಗ್ತಾವ. ಇವಾಗ ನಾವು ನಿರ್ವಹಣೆ ಹೇಗೆ ಮಾಡ್ಬೇಕಂದ್ರೆ ಹತ್ತೊಟ್ಟಿಗೆ ರಾಸಾಯನಿಕ ಬದಲಾಗಿ ನಾವು 5% ಬೇವಿನ ಬೀಜದ ಕಷಾಯವನ್ನು 7 ಹಾಗೂ 11 ವಾರಗಳ ನಂತರ ಸಿಂಪರಣೆ ಮಾಡಬೇಕು. ಸೊ ಎರಡನೇದಾಗಿ ಕೆಂಪು ನುಸಿ, ಇದಕ್ಕೆ ನಾವು ಮೈಂಟ್ಸ್ ಅಂತೂ ಕರಿತೀವಿ. ಕೆಂಪು ಜೇಡ ನುಸಿಗಳು ಎಲೆಯ ಕೆಳಭಾಗದಲ್ಲಿ ಗುಂಪಿನಲ್ಲಿದ್ದು ರಸವನ್ನು ಹೀರುತ್ತವೆ. ಇಂಥ ಎಲೆಗಳ ಮೇಲೆ ಬಿಳಿ ಮಚ್ಚೆ ಆಗ್ತವೆ. ನಂತರ ಕೊನೆಯದಾಗಿ ಹಳದಿಯಾಗಿ ಒಣಗಿ ಕೆಳಗೆ ಬಿದ್ದು ಹೋಗ್ತವೆ. ಸೊ ಇದನ್ನ ನಾವು ನಿರ್ವಹಣೆ ಅಂದ್ರೆ ಬಾಧೆ ಕಂಡು ಬಂದಲ್ಲಿ 2.5 ml ಡೈಕೋಫಾಲ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸೊ ಇನ್ನು ಮುಂದಿನದಾಗಿ ರಸ ಇರುವ ಒಂದು ಥ್ರಿಪ್ಸ್ ನುಸಿ, ಅದನ್ನು ಬಂದು ಬಾಧೆ ಮಾಡುತ್ತದೆ. ಈ ಹುಳ ಏನಾಗಿರ್ತದೆ, 2-3 ml ಉದ್ದವಾಗಿದ್ದು ತಿಳಿ ಕಂದು ಹಳದಿ ಬಣ್ಣವಾಗಿದ್ದು ಬಾಚಣಿಕೆ ಆಕಾರದ ರೆಕ್ಕೆಗಳನ್ನು ಹೊಂದಿರ್ತವೆ. ಹೆಣ್ಣು ಕೆಂಪು ಬಣ್ಣದಾಗಿದ್ದು ತಿಳಿ ಹಳದಿ ಬಣ್ಣದ 40-50 ತತ್ತಿಗಳನ್ನು ಬಿಡಿ ಬಿಡಿಯಾಗಿ ಕುಡಿ ಎಲೆಗಳ ನರಗಳಲ್ಲಿ ಚುಚ್ಚಿ ಇಡುತ್ತವೆ. ಮೊಟ್ಟೆಗಳಿಂದ 5 ದಿನಗಳಲ್ಲಿ ಮರಿ ಹುಳುಗಳು ಹೊರಬರ್ತವೆ. ನಂತರ 7-8 ದಿನಗಳಲ್ಲಿ ಪ್ರಾಯ ಹಂತಕ್ಕೆ ತಲುಪುತ್ತವೆ. ಮರಿ ಹುಳುಗಳು ಪ್ರೌಢ ಹುಳುಗಳು ಎರಡು ರಸವನ್ನು ಇರುತ್ತವೆ. ಈ ಕೀಟಗಳ ಜೀವನ ಕ್ರಿಯೆ ಮುಗಿಸಲು 15-20 ದಿವಸ ಸಾಕಾಗ್ತದೆ. ಸೊ ಇದನ್ನು ಒಂದು ಪ್ರಮುಖ ಕೀಟ ಅಂತ ಹೇಳ್ಬೋದು ನಾವು. ಸೊ ಇದರಗಳ ನಿರ್ವಹಣೆ ಏನಂದ್ರೆ ಬಿತ್ತನೆಯಾದ 10 ದಿವಸಗಳ ನಂತರ ಕಾರ್ಬೋಫಿರನ್ 3 g² ಅಥವಾ 4-8 10 g² ಅಂತ 1 ಅಂಗುಲ ಆಳದಲ್ಲಿ ಮಣ್ಣಿನಲ್ಲಿ ಹಾಕಬೇಕಾಗ್ತದೆ. ಬಿತ್ತನೆಯಾದ 3 ವಾರಗಳ ನಂತರ 1.7 ml ಡೈಮಿಥೈಟ್ 30 EC, ಇದು ಇಲ್ಲ ಅಂದ್ರೆ ಇನ್ನೊಂದು 0.5 ml ಫಾಸ್ಫಮಿಡನ್ 85 WSC ಅಥವಾ 1 ml ಮಿಥಲ್ ಪ್ಯಾರಥಿಯನ್ 50 EC ಅಥವಾ 1 g ಅಸ್ಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಂದ್ರೆ ಇಷ್ಟನ್ನ 3-4 ನಾನೇನು ಕೀಟನಾಶಕ ಹೇಳಿದಿನಲ್ಲ ಅದರಲ್ಲಿ ಯಾವ್ದಾದ್ರೂ ಒಂದು ನಾವು ತಗೊಂಡು ಸ್ಪ್ರೇ ಮಾಡಬೇಕಾಗ್ತದೆ, ಬೆರೆಸಿ ಸಿಂಪಡಣೆ ಮಾಡಬೇಕು. ಅದು ಅಲ್ಲದೇ ನಾಟಿ ಮಾಡಿದ 7 ಮತ್ತು 11 ವಾರಗಳ ನಂತರ ಬೆಳೆಯನ್ನು 2.5 ml ಡೈಕೋಫಾಲ್ ಅಥವಾ 0.5 ml ಪೆನ್ಪರ್ವೋಥ್ರಿನ್ 30 EC ಅಥವಾ 4 g ಕಾರ್ಬೋರಿಲ್ ಹಾಗೂ 3 g ನೀರಿನಲ್ಲಿ ಕರಗು ಗಂಧಕ ಬೆರೆಸಿ ಸಿಂಪಡಣೆ ಮಾಡಬಹುದು. ಇದು ಅಲ್ಲದೆ ಇನ್ನೊಂದು ಬಿಳಿ ನೊಣನು ಇಲ್ಲಿ ಬಂದು ಬಾಧೆ ಮಾಡುವಂತದ್ದು. ಇದು ಬಿಳಿ ನೊಣ ಪ್ರೌಢ ಕೀಟಗಳು ಬಿಳಿ ಬಣ್ಣದ ರೆಕ್ಕೆ ಹೊಂದಿರ್ತವೆ, ಸಣ್ಣ ಪತಂಗದ ಹಾಗೆ ಕಾಣುತ್ತವೆ. ತತ್ತಿಗಳು ನೋಡಕ್ಕೆ ಹಳದಿ ಬಣ್ಣದಾಗಿರ್ತವೆ. ಮರಿ ಹುಳುಗಳು ಗೋಲಾಕಾರವಾಗಿದ್ದು ಹಸಿರು ಬಣ್ಣದಾಗಿರ್ತವೆ. ತತ್ತಿಯಿಂದ ಹೊರಬಂದ ಹುಳು ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಬಾಧಿತ ಎಲೆಗಳು ಹಳದಿಯಾಗಿ ಮುರುಟುಗೊಳ್ಳುತ್ತವೆ. ಕೆಳಭಾಗದ ಎಲೆಗಳ ಮೇಲೆ ಜಿಗಿ ಬಿದ್ದಿರುತ್ತದೆ. ಸೊ ಈ ಕೀಟವನ್ನು ಬಿಳಿ ನೊಣವನ್ನು ನಾವು ನಿರ್ವಹಣೆ ಮಾಡುವಂತದ್ದು ಏನಂದ್ರೆ 5-8 ನೊಣಗಳು ಪ್ರತಿ ಎಲೆಗಳ ಮೇಲೆ ಕಂಡಲ್ಲಿ ಟ್ರೈಜೋಫಾಸ್ 40 EC ml ಅಥವಾ ಪ್ರೊಫೆನೋಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸೊ ಬಿಳಿ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಣೆಯಾಗಿರುವುದರಿಂದ ಹಳದಿ ಬಣ್ಣದ ಅಂಟುಬಲೆಯನ್ನು ನಾವು ಇಡುವುದರಿಂದ ನಾವು ಹತೋಟಿ ಮಾಡಬಹುದು. ಡಾಕ್ಟರ್, ತಾವು ಮೆಣಸಿನಕಾಯಿ ಒಳಗೆ ಮತ್ತು ಟೊಮ್ಯಾಟೊ ಒಳಗೆ ಯಾವ ರೀತಿ ಕೀಟಗಳು ಬಾಧೆ ಮಾಡ್ತಾವ ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ಏನು ರಾಸಾಯನಿಕಗಳನ್ನು ಬಳಸಬೇಕು ಅದ್ರ ಬಗ್ಗೆ ತಾವು ಹೇಳಿದ್ರಿ. ಎಲ್ಲೆಲ್ಲಿ ರಾಸಾಯನಿಕಗಳು ತಾವು ಹೇಳಿದ್ರಿ ಅಲ್ಲಿ ಒಂದು ರಾಸಾಯನಿಕವನ್ನ ಬಳಸುವಂತಹದ್ದು ಇರುತ್ತದ, ಮೇಲ ಮೇಲ ಒಂದೇ ರಾಸಾಯನಿಕವನ್ನ ಬಳಸಬಾರದು ರೈತ ಬಾಂಧವರು, ಅದನ್ನ ಬದಲಾವಣೆ ಮಾಡಿ ಬಳಸೋದ್ರಿಂದ ಏನು ನಿರೋಧಕ ಶಕ್ತಿ ಬೆಳೀತದ ಕೀಟಗಳಲ್ಲಿ ಅದು ಕಡಿಮೆ ಆಗಿ ಒಂದು ನಿರ್ವಹಣೆ ಬಹಳ ಸರಳವಾಗಿ ಆಗ್ತದ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಡಾಕ್ಟರ್, ಇಲ್ಲಿ ಒಂದು ವಿಚಾರ ತಮಗೆ ಕೇಳ್ತೀನಿ, ಸಾವಯವ ಕ್ರಮಗಳಿಂದ ಏನಾದರೂ ನಾವು ಕೀಟ ನಿರ್ವಹಣೆ ಮಾಡೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತೀರಿ? ಸರ್, ಇಲ್ಲಿ ಮುಖ್ಯವಾಗಿ ಒಂದು ಮುರುಟು ರೋಗ ಅಂತ ಬರ್ತದೆ. ಯಾರೇ ಆಗಲಿ ಮೆಣಸಿನಕಾಯಿ ಬೆಳೆದ್ರೆ ಬಂದೇ ಬರ್ತದೆ, ಅದರಿಂದ ದೊಡ್ಡ ಬಾಧೆಯಾಗಿ ಎಲ್ಲ ಭಾಳ ಹಾಳಾಗ್ತದೆ ನಾವು ನೋಡುವಂಗೆ. ಅದಕ್ಕೆ ಯಾವುದೋ ಒಂದು ಮಾರ್ಕೆಟಲ್ಲಿ ಕೀಟನಾಶಕ ನಾವು ಸದ್ಯದ ಒಂದು ಸಿಚುವೇಶನ್ನಲ್ಲಿ ಇಲ್ಲ. ನಾವು ಮ್ಯಾಕ್ಸಿಮಮ್ ಎಲ್ಲರಿಗೂ ಹೇಳುವಂಥ ಡೈಫೆನ್ಥೆರಾನ್ ಅಂತ ಹೇಳ್ತೀವಿ, ಅದರಿಂದನೂ ನಾವು ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ನಾವು ಇವಾಗ ಕೆಲವರು ರೈತರ ಹೊಲದಲ್ಲಿ ನೋಡಿರುವ ಪ್ರಕಾರ ಗೋ ಕೃಪಾಮೃತ ಅಂತ ಒಂದು ದೇಶೀಯ ಆಕಳಗಳ ಮೂತ್ರದಿಂದ ಮಾಡಿರುವಂತದ್ದು. ಅದನ್ನೇ ಸ್ಪ್ರೇ ಮಾಡೋದ್ರಿಂದ ಈ ನಮ್ ಮೆಣಸಿನಕಾಯಿ ಗಿಡಗಳಿಗೆ ಒಂದು ಇಮ್ಯುನಿಟಿ ನಿರೋಧಕ ಶಕ್ತಿಯನ್ನು ಬಂದ್ಬಿಟ್ಟು ಗಿಡಗಳನ್ನ ಈ ರೋಗದಿಂದ ಸ್ಪೆಷಲಿ ಏನಾಗ್ತದೆ ಇಲ್ಲಿ ಅಂದ್ರೆ ಅದು ನುಸಿಯಿಂದ ಮತ್ತು ರಸ ಇರುವ ಕೀಟಗಳು ಮತ್ತು ವೈರಸ್ಸಿನ ಐದಾರು ಕಾರಣಗಳಿಂದ ಬರುವಂತ ಇದು ರೋಗವಾಗಿದೆ. ಇದು ಮುರುಟು ರೋಗ ಬಂದೇ ಬರ್ತದೆ ಮೆಣಸಿನಕಾಯಿಗೆ. ಅದು ಅಲ್ಲದೆ ಮೆಣಸಿನಕಾಯಿನ ಮಾರ್ಕೆಟಲ್ಲಿ ನೋಡೋಕೆ ಹೋದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದ್ದೇ ಇರ್ತದೆ ವರ್ಷಲ್ಲ. ಇದು ಹಂಗಾಗಿ ಇದು ರೈತರಿಗೆ ಒಂದು ವರ್ಷಲ್ಲ, ಇದು ಯಾವುದೇ ಒಂದು ಸೀಸನ್ ಅಲ್ಲಿ ಹೋದ್ರು ಒಳ್ಳೆಯ ಒಂದು ರೇಟ್ ಬರುವಂತದ್ದು. ಸದ್ದ ಇರುವ ಒಂದು ಸಿಚುವೇಶನ್ ಅಲ್ಲಿ ಇದೊಂದು ಮುರುಟು ರೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾವುದೇ ಒಂದು ಕೀಟನಾಶಕದಿಂದ ಅದನ್ನ ಹತೋಟಿಗೆ ಬರುವಂತದ್ದು ಕಂಡೀಷನ್ ನಾವು ಎಲ್ಲೂ ನೋಡ್ತಾ ಇಲ್ಲ. ಇದು ಗೋಕೃಪಾಮೃತ ನಾವು ರೈತರ ಹೊಲದಲ್ಲಿ ನೋಡಿರುವ ಪ್ರಕಾರ ಅದು ಒಳ್ಳೆಯ ಒಂದು ಫಲಿತಾಂಶ ಕೊಡ್ತಾ ಇದೆ. ಇದು ಗೋಕೃಪಾಮೃತ ಅಂತ 2 ಮಿಲಿಲೀಟರ್ 1 ಲೀಟರ್ಗೆ ಕಲಸಿ ನಾವು ಸಿಂಪರಣೆ ಮಾಡಿದಾಗ ಇದನ್ನ ಹತೋಟಿಗೆ ತರಬಹುದು. ಈವನ್ ನಾವು ಪಪ್ಪಾಯದಲ್ಲೂ ನಾವು ನೋಡಿದೀವಿ, ಅದ್ರಾಗ ವೈರಸ್ ಡಿಸೀಸ್ ಬಂದು ಪಪ್ಪಾಯ ಎಲ್ಲ ಹಾಳಾಗಿರುವಂತದ್ದು ನೋಡಿದೀವಿ. ಅಲ್ಲೂ ಇದು ಗೋಕೃಪಾಮೃತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದನ್ನ ನೀವು ಇಲ್ಲಿ ನಮ್ಮ ಬೀದರ್ದಾಗಿ ಕೆಲವು ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ, ಅವ್ರ ಕಡೆ ಅವ್ರು ಫ್ರೀಯಾಗಿ ಕೊಡ್ತಾರೆ. ಇದು ಹೇಳ್ಬೇಕಂದ್ರೆ ವಿಜಯಕುಮಾರ್ ಸೂರ್ಯವಂಶಿ ಅಂತಿದ್ದಾರೆ, ಅವರು ಎಕ್ಸ್ ಸಂಸದ MP ಅವರ ಮಗ ಇದ್ದಾರೆ. ಅವ್ರ ಕಡೆ ಫ್ರೀಯಾಗಿ ಕೊಡ್ತಾ ಇದಾರೆ, ಯಾರಾದ್ರೂ ತಗೋಬಹುದು. ಸೊ ಅದನ್ನ ನೀವು ಅದನ್ನ ತಗೊಂಡ್ಬಿಟ್ಟು ಅದನ್ನ ನೀವು ಇನ್ನೊಂದು ನೀವು ತಯಾರು ಮಾಡ್ಕೊಂಡು ಮತ್ತೆ ಬೇರೆಯವರಿಗೂ ಕೊಡ್ಬಹುದು. ಅವರಂತೂ ಫ್ರೀಯಾಗಿ ಕೊಡ್ತಾ ಇದಾರೆ. ಸೊ ನಾ ಅಲ್ಲಿ ಇಲ್ಲಿ ನೋಡಿದ ಪ್ರಕಾರ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಯಾರಿಗೆ ನೀವು ಕಂಟ್ರೋಲ್ ಆಗ್ತಾ ಇಲ್ಲ ಇದು ಮುರುಟು ರೋಗ, ಅವ್ರನ್ನ ಇದನ್ನ ತಗೊಂಡು ಯೂಸ್ ಮಾಡಬಹುದು ಅಂತ ನಾನು ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಡಾಕ್ಟರ್, ಯಾರಾದರೂ ನಿಮಗೆ ಸಂಪರ್ಕ ಮಾಡಬೇಕು ಅಂದ್ರೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಎಸ್ ಸರ್, ನಮ್ಮ ನಂಬರ್ ಬಂದ್ಬಿಟ್ಟು 9035 62 88 29. ನಿಮ್ಗೆ ಗೋಕೃಪಾಮೃತನೇ ನಿಮ್ಗೆ ಬೇಕು ಅಂತಂದ್ರೆ ಬೀದರ್ಲಿ ಇದಾರೆ ಅವರು. ಇದು ವಿಜಯಕುಮಾರ್ ಸೂರ್ಯವಂಶಿ ಅಂತ. 9444 8516 171. ಆತ್ಮೀಯರೇ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ಅದನ್ನ ತಾವು ಬರ್ಕೊಳ್ಬಹುದು. 9035 62 8 2. ಇನ್ನು ವಿಜಯಕುಮಾರ್ ಸೂರ್ಯವಂಶಿ ಅವರ ನಂಬರ್ ಅನ್ನು ಕೂಡ ಹೇಳಿದ್ದಾರೆ. ಗೋ ಕೃಪಾಮೃತದ ಸಲುವಾಗಿ ತಾವು ಅವರನ್ನ ಸಂಪರ್ಕ ಮಾಡಬಹುದು. ಅವರ ನಂಬರ್ ಹಿಂಗದ: 9448 51 61 71. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಗೋ ಕೃಪಾಮೃತವನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ರಾಜ್ಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗಳಲ್ಲಿ ಬರುವಂತಹ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀರಿ. ವಿಶೇಷವಾಗಿ ಸಾವಯವ ಪದ್ಧತಿ ಒಳಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಈಗ ನಮಗೆ ಬಹಳ ಒಳ್ಳೆಯ ವಿಚಾರ. ಇದನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ ಬಾರ ಪರಾಜಣ. ಏನ್ ನಡೆದ ಶೋಭಕ್ಕ ಅಂದಂಗ ಮಾಡ ಶ್ರಾವಣ ಮಾಸ ಅಂತಂದ್ರೆ ಅಲ್ಲ ರಾಜಣ, ಕಾರ್ ಹುಣ್ಣಿಮೆ ಕರ್ಕೋತ ಬರ್ತದಂತ ಹಬ್ಬಗಳಿಗೆಲ್ಲ. ಓಹೋ, ಅದ್ರಾಗದ್ರೆ ಶ್ರಾವಣ ಮಾಸ ಅಂತಂದ್ರೆ ನೋಡು, ಒಂದ್ ತಿಂಗಳ ಭರ್ಜರಿ ಇರ್ತದ ನೋಡಪ್ಪ, ಎಲ್ಲಾ ರೀತಿ ಖುಷಿ. ಹೌದಿಲ್ಲ? ಊಟ ಅಂತೀಯ, ಊಟ ಅಂತ ಪಕ್ವಾನ್ ಊಟ ಸಿಗ್ತದೆ. ಹೌದು, ಮತ್ತೆ ಖುಷಿ ಖುಷಿಯಾಗಿ ಓಡಾಡೋದ ಸಿಗ್ತದೆ. ಆಮೇಲೆ ದೇವರ ಧ್ಯಾನ ಸಿಗ್ತದೆ, ದೇವರ ದೇವಸ್ಥಾನಗಳಿಗೆ ಹೋಗೋದಾಗ್ತದೆ. ಈಗ ಇನ್ನೊಂದು ಶೋಭಕ, ಈ ಶ್ರಾವಣ ಮಾಸದಾಗ ಬಹಳ ಮುಖ್ಯ ಅಂತಂದ್ರೆ ಆಯಾ ದೇವಸ್ಥಾನ ಕಮಿಟಿಯವರು, ಆಯಾ ಒಂದು ಸಂಘದವರು ಈ ಪ್ರವಚನಗಳನ್ನ ಏರ್ಪಡ ಮಾಡಿ, ಅಂದ್ರೆ ದೊಡ್ಡ ದೊಡ್ಡ ಪಂಡಿತರಿಂದ ಸ್ವಾಮಿಗಳಿಂದ ಪ್ರವಚನಗಳನ್ನ ನಡೀತಾರೆ. ಆ ಪ್ರವಚನಗಳಲ್ಲಿ ಒಳ್ಳೆ ವಿಚಾರಗಳು ಅವರೆಲ್ಲ ತಿಳಿದವ್ರು ಹೇಳಿರ್ತಾರೆ. ಹೌದಿಲ್ಲ? ಅಂತಂದ್ರೆ ಎಷ್ಟು ನಾವು ಒಂದ್ ರೀತಿ ಸುದೈವಿಗಳಿದ್ದೀವಿ. ಅಲ್ಲ, 11 ತಿಂಗಳ ನಿಮ್ದಾದ್ರೂ 1 ತಿಂಗಳ ನನ್ ಧ್ಯಾನ ಮಾಡ್ರಿ ಅಂತ ಅನ್ನೋದು ದೇವ್ರ. ಹೌದಿಲ್ಲ? ಈಗ 1 ತಿಂಗಳ ಪೂರ ಎಲ್ಲ ಕಡೆ ಬಿಸಿ ಬಿಸಿ ಇರ್ತದ ನೋಡ್, ಮನುಷ್ಯರು ಬಿಸಿ, ದೇವರು ಬಿಸಿ, ಎಲ್ಲರೂ ಬಿಸಿ. ಧಾರ್ಮಿಕವಾಗಿ ಎಲ್ಲರೂ ಒಂದ್ ರೀತಿ ಖುಷಿ ಖುಷಿ ಒಳಗಿರ್ತಾರೆ. ಹಬ್ಬಗಳ ಆಚರಣೆ ಮಾಡ್ತಿರ್ತಾರೆ. ಈ ಶ್ರಾವಣ ಮಾಸಂತು ಮತ್ತೆ ಎಲ್ಲರೂ ಗೌರಮ್ಮನ ಪೂಜೆ ಮಾಡ್ತಾರಲ್ಲ ಪೈನ, ಶುಕ್ರವಾರ ಗೌರಿ ಶನಿವಾರ ಗೌರಿ ಅಂತ ಹೇಳಿ ಅದು ಬರ್ತದೆ. ಮತ್ತೆ ಇನ್ನ ಇದು ಶ್ರಾವಣ ಸೋಮವಾರ, ಶ್ರಾವಣ ಸೋಮವಾರ ಒಂದು ಬರ್ತದೆ. ಇದ್ರೊಳಗೆ ಗೋಕುಲಾಷ್ಟಮಿ ಬರ್ತದೆ. ಎಲ್ಲ ಇದು ಹೇಳ್ತೀನಲ್ಲ, ಈ ತಿಂಗಳು ಪೂರಾ ಒಂದು ಹಬ್ಬದ ವಾತಾವರಣ ಅಂದ್ರೆ ಹಬ್ಬದ ವಾತಾವರಣ. ಆದ್ರೆ ಇದ್ರಾಗ ಒಂದು ಮರಿಲಿತ್ತೀನಿ. ಏನದು? ಗಣಪ. ಹಾ, ಅದಂತೂ ಹೆಂಗ್ ಮರಿಲಿಕ್ಕೆ ಸಾಧ್ಯದಪ್ಪ, ನಮ್ಮ ಹುಡುಗರು ಎಲ್ಲಾರು ಖುಷಿಯಿಂದ ಆಚರಣೆ ಮಾಡುವಂತದ್ದು. ಹೌದಿಲ್ಲ, ಮನ್ಯಾಗ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಗಣಪತಿನ ಕೂಡಿಸಿ ಹಾಡ್ ಹಾಡೋದು, ಡಾನ್ಸ್ ಮಾಡೋದು, ರಂಗೋಲಿ ಹಾಕೋದು, ಕಾಂಪಿಟೇಷನ್ಸ್ ಮಾಡೋದು. ಅವಾಗಂತೂ ಸಂಜೆ ಮಾಡಿ ಎಲ್ಲಾರ ಮನೆ ಮುಂದೆ ರಂಗೋಲಿ ಥಳಿ ಎಲ್ಲ ಇರ್ತದ. ಮತ್ತೆ ಓಣೆ ಕುಡಿಸಿದ್ಮೇಲೆ ಸುಮ್ ಹೆಂಗ್ ಕುಡಿಸ್ತಾರ ಅವನಿಗೆ? ಹೌದು, ಎಲ್ಲ ಆರತಿ ಎಲ್ಲ ಆಗೇಬೇಕು, ಪ್ರಸಾದ ಆಗ್ಬೇಕು, ಪ್ರಸಾದ ಆಗ್ಬೇಕು. ಬಹಳಷ್ಟು ಮನೆಯಾಗ ಪ್ರಸಾರ ಮಾಡ್ಕೊಂಡು ಒಯ್ದು ಎಲ್ಲರಿಗೂ ಪ್ರಸಾದ ಕೊಡೋದಾಗ್ತದೆ. ಎಲ್ಲರೂ ಬಂದು ಕೂತಿರ್ತಾರಲ್ಲಿ. ಹೌದಲ್ಲ, ಮಕ್ಕಳು ಕಾರ್ಯಕ್ರಮ ನೋಡ್ಬೇಕಲ್ಲ, ಬರೀ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಅವರಷ್ಟೇ ಮಾಡ್ಕೊಲ್ಲ ಬಿಡಂದ್ರೆ ಹೆಂಗಪ್ಪ, ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕಲ್ಲ ನಾವು. ಆದ್ರೆ ಶೋಭಕ, ಹೋದರ್ಶ ಏನ್ ಗಣಪತಿ ನಾವು ಆಚರಣೆ ಮಾಡಿದ್ವಿ, ಒಂದು ಸಣ್ಣ ಬದಲಾವಣೆ ಆಗಿತ್ತು, ಕಾಣಿಸ್ತದ ನಿಂಗೆ ಅಥವಾ ನೋಡಿ? ಏನು ನೋಡಿನಲ್ಲ, ಅಲ್ಲಲ್ಲಲ್ಲೇ ಬದಲಾವಣೆ ಆಗಿದೆ. ಬಹಳ ಆಗಿಲ್ಲ ಅದು, ಅಲ್ಲಲ್ಲಲ್ಲೇ ಆಗಿದೆ. ಕೆಲವ್ರಿಗೆ ಅಷ್ಟೇ ಗೊತ್ತಾಗಿದೆ, ಇನ್ನ ಅದು ಬಹಳಷ್ಟು ಪ್ರಚಾರದಾಗಿಲ್ಲ. ಏನ್ ಹೇಳಿಕತ್ತಿ ನೀನು ಅಂತ ಅನ್ನೋದಾದ್ರೆ, ಪರಿಸರ ಸ್ನೇಹಿ ಗಣಪನ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಅನಿಸ್ಲಿಕ್ಕೆ. ನೋಡು ಶೋಭಕ್ಕ, ನಾನು ಮನುಷ್ಯನೊಳಗೆ ನಾ ಏನ್ ವಿಚಾರ ಮಾಡ್ತೀನಿ ಅದನ್ನ ಹೇಳ್ತೀನಿ. ಹೌದಿಲ್ಲ, ಮತ್ತೆ ಅದಕ್ಕೆ ಅಕ್ಕ ತಮ್ಮ ಅನ್ನೋದೇನಂತಂದ್ರೆ ಇಲ್ಲೇ ನೋಡ್ ಲೆಕ್ಕನೆ, ಅದು ವಿಚಾರಗಳು ಒಂದಿರ್ತಾವ ಅಂತ ಅನ್ನೋದು. ಮನಸ್ಸಿನ ಭಾವನೆಗಳು, ಮನಸ್ಸಿನ ವಿಚಾರಗಳು ಒಂದಾಗಿ ಬಿಡ್ತಾವಲ್ಲ. ಹೌದಿಲ್ಲ, ನಾವ್ ಹೇಳೋದೇ ಬೇಕಾಗಂಗಿಲ್ಲ. ಬೇಕಾಗಿಲ್ಲ, ನಾ ವಿಚಾರ ಮಾಡಿದ್ನಿ ಹೇಳಿದೆ. ಹೌದು, ಮತ್ತೆ ಹೋದ್ರೆ ಒಮ್ಮೆ ಮಾಡ್ಕೊಂಡಿನಿ. ಹೌದು, ಮತ್ತೆ ಹೋದರ್ಶ ಏನಾಯ್ತು ಅನ್ನೋ ತಲೆಗೆ ಬಂದ್ಬಿಡ್ತದಲ್ಲ. ಏನೇನೋ ಆಗ್ಯಾವ, ಏನೇನೋ ಆಗಿರ್ತಾವ, ಆದ್ರ ಮುಖ್ಯ ಬದಲಾವಣೆ ಅಂತಂದಲ್ಲ ನಿನ್ನಲ್ಲಿ, ಅಲ್ಲಿಗೆ ವಿಚಾರ ಮಾಡ್ಬೇಕು. ನೋಡು, ಇದು ಬಹಳ ಮುಖ್ಯವಾಗಿರ್ತದೆ ಶೋಭಕ. ಹೋದರ್ಶ ಅಂದ್ರೆ ಹೋದರ್ಶ ಅಂತಲ್ಲ, ಒಂದ್ ಎರಡ್ ಮೂರು ವರ್ಷದಿಂದ ಬದಲಾವಣೆ ಹಾಕೊಂಡು ಹೊಂಟದ. ಹೋದರ್ಶ ಸ್ವಲ್ಪ ಆಗಿತ್ತು, ಈ ವರ್ಷ ಇನ್ನೂ ಹೆಚ್ಚಿಗೆ ಆಗ್ಬೇಕು ಅನ್ನೋದು ಎಲ್ಲರದ ಆಶಯ. ಅಂತಂದ್ರ ಈಗ ಮನೆ ಗಣಪ ಕೂಡಿಸ್ಲಿ ಅಥವಾ ಸಾರ್ವಜನಿಕ ಕೂಡಿಸ್ಲಿ, ಈ ಸಂಘ ಸಂಸ್ಥೆಯವರು ವೈಯಕ್ತಿಕವಾಗಿ ಮನೆಯವರು ಎಲ್ಲರೂ ಏನ್ ವಿಚಾರ ಮಾಡಬೇಕು ಅಂತಂದ್ರ, ಪರಿಸರ ಸ್ನೇಹಿ ಗಣಪ ಕೂಡಿಸ್ಬೇಕು. ಅಂತಂದ್ರ ಏನದ ಪರಿಸರ ಸ್ನೇಹಿ, ಇದೇನೆ ಎಲ್ಲಿ ಹೋಗಿ ಖರೀದಿ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನಿಲ್ಲ, ಅದೇನ್ ಕಷ್ಟದಲ್ಲದು. ಹೌದಿಲ್ಲ, ಕಷ್ಟ ಇಲ್ಲ ಇಲ್ಲ, ಮೊದ್ಲಿನ ಮಂದೆಲ್ಲ ತಾವೇ ಮನೆಯಾಗ ಮಾಡ್ಕೊಂಡು ಮಾಡ್ತಾರೆ. ನಾನು ಮನೆಯಾಗ ಗಣಪತಿ ತಯಾರು ಮಾಡ್ತಿರು. ಈಗ ಮಣ್ಣಿನ ಹಬ್ಬಗಳು ಅಂತಂದ್ರೆ ನೋಡು, ಎಸ್ ಬರ್ತಾವ ಇಲ್ಲ ರಜಣ್ಣ, ನೆನಪಾಗ್ತಾವ ಒಂದು ಒಂದು ಮಾತಾಡ್ಲಿಕ್ ಕುತ್ಕೊಳ್ಳೆ. ಈಗ ಗಣಪಂದು ಒಂದು ಮಾಡ್ತಿದ್ರ, ಆಮೇಲೆ ಮಣ್ಣೆತ್ತು ಬರ್ತಿತ್ತಲ್ಲಪ್ಪ, ಮಣ್ಣೆತ್ತಿ ನಮಸಿ, ಮಣ್ಣೆತ್ತು ಮಾಡ್ತಾರೆ, ಇದು ಮಾಡ್ಬೇಕು, ಗೋಕುಲ ಮಾಡ್ಬೇಕಲ್ಲ. ಹೌದಿಲ್ಲ, ಆಮೇಲೆ ನಾಗಪುರ ನಾಗಪಂಚಮಿಗೆ ನಾಗನ್ ಮಾಡೋದು, ಮಣ್ಣಿಂದೇ ಮಾಡಬೇಕು, ಮಣ್ಣಿಂದನೇ ಮಾಡಬೇಕು ಎಲ್ಲನೂ ಬಿಟ್ಟು. ಮತ್ತೆ ಸೋಮವಾರ ಈಶ್ವರ ಪೂಜೆ ಮಾಡೋರು, ಮತ್ತೆ ಈಶ್ವರನ್ ಮಾಡ್ತಾರಲ್ಲ, ಹುತ್ತಿನ ಮಣ್ಣು ತಂದು ಈಶ್ವರನ್ ಮಾಡಿ ಪೂಜೆ ಮಾಡ್ತಾರೆ. ಮಣ್ಣಿನಿಂದ ಎಷ್ಟು ಹಬ್ಬಗಳನ್ನ ನಾವು ಮಾಡ್ತೀವಿ. ಆದ್ರೆ ನಾವ್ ಏನ್ ಮಾಡಿ ಅಂದ್ರ, ಈ ಮಣ್ಣಿನ ವಾಸನೆಯಿಂದ ದೂರ ಸರ್ಲಿತ್ತೀವಿ. ಹೌದಲ್ಲ, ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಆಮೇಲೆ ಬೇರೆ ಬೇರೆ ಪೇಂಟ್ ಏನ್ ಹಚ್ಚಿ ಅಟ್ರಾಕ್ಷನ್ ಮಾಡಿರ್ತಾರಲ್ಲ, ನಾವು ಮಾರು ಹೋಗಿ ಆ ಒಂದು ಮಾರು ಏನ್ ಹೋಗಿ ನೋಡು, ಅದರಿಂದ ನಾವು ಹೊರಗ್ ಬರ್ಬೇಕು. ಈಗ ಬಣ್ಣ ಏನದ, ಕಣ್ಣಿಗೆ ಕಾಣಿಸ್ಲಿಕ್ಕೆ, ಆದ್ರೆ ಮನುಷ್ಯನೊಳಗಿಂದ ಏನು ಭಕ್ತಿ ಇರ್ತಾರ ಅದು ಬಹಳ ಮುಖ್ಯ. ಯಾಕಂತಂದ್ರ ಇವನು ಪ್ಲಾಸ್ಟರ್ ಹಚ್ಚಿ, ಪ್ಲಾಸ್ಟಿಕ್ ಚಮಕಿ ಚಮಕಿ ಮಾಡಿ, ಚಮಕಿ ಚಮಕಿ ಮಾಡಿ ಪೇಂಟ್ಗಳು ಹಚ್ಚಿ, ಅದು ಕಣ್ಣಿಗೆ ಅಷ್ಟೇ ತೃಪ್ತಿ ಕೊಡ್ತದೆ. ಆದ್ರ ಮುಂದ ಪರಿಸರ ಹಾಳು, ಎಲ್ಲಿ ನೀರ ನಾವು ವಿಸರ್ಜನೆ ಮಾಡ್ತೀವಿ, ಆ ನೀರು ಹಾಳಾಗ್ತಾವ. ಆ ನೀರಾಗಿರುವಂತ ಜೀವ ಜಂತುಗಳೇನ, ಬಹಳಷ್ಟು ಜೀವ ಜಂತುಗಳು ಅದಾವ, ಅವಕ್ಕೆ ಎಷ್ಟು ಕಷ್ಟ ಇದೆಲ್ಲ ನಾವು ವಿಚಾರ ಮಾಡೋದು. ಅದಕ್ಕ ಈಗೇನಿದು ಚೇಂಜ್ ಶುರು ಆಗ್ಯದ, ಪ್ರತಿಯೊಬ್ಬರ ಮನೆಯೊಳಗೂ ಚೇಂಜ್ ಆಗಿ ಈ ವರ್ಷ ಹೆಚ್ಚಿನ ಪ್ರಮಾಣದೊಳಗ ಏನಂತಂದ್ರ ಈ ಪರಿಸರ ಸ್ನೇಹ ಗಣಪನ ಕೂಡಿಸ. ಆಮೇಲೆ ಈಗ ಆಲ್ರೆಡಿ ನಾ ಪೇಪರ್ನಾಗ ನ್ಯೂಸ್ನಾಗ ನೋಡಿದ್ವಿ, ಎಲ್ಲಾ ಊರೊಳಗೂ ಇಲ್ಲಿ ಈ ಮಣ್ಣಿನ ತಯಾರು ಮಾಡುವಂತ ಗಣಪಗಳು, ಸ್ವದೇಶಿ ಗಣಪಗಳು, ಸ್ವದೇಶಿ ಗಣಪತಿ ಅಂತ ಸಿಗ್ಲಿಕ್ಕೆ. ಈಗ ಆದ್ರ ಏನ್ ಶೋಭಕ, ನಾನು ಅದನ್ನು ನಾವು ಖರೀದಿ ಮಾಡೋರು ಹೆಚ್ಚಾದ್ವಿ ಅಂತಂದ್ರ ಅವರು ಹೆಚ್ಚೆಚ್ಚು ತಯಾರು ಮಾಡ್ತಾರೆ. ಆಮೇಲೆ ಶೋಭಕ ನಂಗೆ ಚಲೋ ನೆನಪದ, ಮೊದಲೆಲ್ಲ ಈ ಮಣ್ಣಿನ ಗಣಪ ತಯಾರು ಮಾಡಿ ಅದಕ್ಕ ಈ ಮಣ್ಣಿನಿಂದ ಹಾರಗಳು ಮಾಡ್ತಿದ್ರು, ಇದು ಮಾಡಿ ಆಮೇಲೆ ಕೈಯೊಳಗ ಮೋದಕ, ಆಮೇಲೆ ಅಸ್ತ್ರ ಗಣಪ ಅವೆಲ್ಲಾನು ಮಣ್ಣಿನಿಂದ ಮಾಡಿದಾಗ ನಮ್ಮ ನೋಡೋ ದೃಷ್ಟಿ ಇರ್ತದ. ಆ ಮಣ್ಣಿನ ಗಣಪನ ನಾವೊಂದು ಭಕ್ತಿಯಿಂದ ಒಂದು ನೋಡಿದ್ರ ಅದು ಬಹಳ ಸುಂದರವಾಗಿ ಕಾಣಿಸ್ತದೆ. ಆಮೇಲೆ ಅದು ಇನ್ನೊಂದು ಖುಷಿ ಏನಂತಂದ್ರ ನಾವು ಮಾಡಿವಿ ಅನ್ನೋದೊಂದು ಖುಷಿ ಇರ್ತದೆ. ಆಮೇಲೆ ಎಲ್ಲಾರು ಬಂದವರೆಲ್ಲ ಏನ್ ಚಂದಾಗಿದ್ರಿ ನಿಮ್ ಗಣಪತಿ ಅಂತಂದ್ರೆ, ಇವ್ರು ಮಾಡ್ಯಾರ ನಮ್ ಮನ್ಯಾಗ ನಮ್ ಮಗ ಮಾಡ್ಯಾನ್ರಿ, ನಮ್ಮ ತಮ್ಮ ಮಾಡ್ಯಾನ್ರಿ, ಹಿಂಗ್ ಹೇಳ್ತಿರ್ತ ನೋಡು. ಅದ್ ಎಷ್ಟು ಎಷ್ಟು ಖುಷಿ ಕೊಡ್ತಿರ್ತದ ಅದು. ಆಮೇಲೆ ಸ್ವಲ್ಪ ಇನ್ನೊಂದು, ನಾನು ಹೋದರ್ಶ ಮನೆಗೆ ಮಾಡಿದ್ದೆ. ಹ್ಮ್, ಸಾಕಷ್ಟು ಈ ವೆಬ್ಸೈಟ್ ನೊಳಗ ಹೆಂಗ್ ಗಣಪತಿ ಮಾಡಬೇಕು ಅಂತೇಳಿ ಪದ್ಧತಿ ಹೇಳ್ಬಿಡ್ತಾರ. ಏನಿಲ್ಲ, ಮೊದಲ ಮಣ್ಣು ಹೆಂಗ್ ಕರ್ಸ್ಬೇಕು ಅಂತ ಹೇಳ್ತಾರ, ಮಣ್ಣು ಯಾವ ಮಣ್ಣು ತರಬೇಕು ಅಂತ ಹೇಳ್ತಾರ. ನಾ ಏನ್ ಮಾಡಿದ್ ಗುರ್ತೇನೆ, ಹೋದರ್ಶ ಮೂರ್ ಪಾರ್ಟ್ ಮಾಡ್ಬಿಟ್ರಿ. ಮಣ್ಣೆ ಮಣ್ಣು ಮೂರ್ ಪಾರ್ಟ್ ಮಾಡಿದೆ. ಜಿಗಿ ಜಿಗಿ ಮಣ್ಣು ತಂದು ಒಂದೆರಡು ದಿವಸ ನೆನೆ ಇಟ್ಟೆ. ಜಿಗಿ ಆಯ್ತಾ, ಜಿಗಿ ಆದ್ಮೇಲೆ ನನಗೆ ಯಾವ ಸೈಜ್ ಗಣಪತಿ ಬೇಕಾಯ್ತು, ಮೂರ್ ಭಾಗ ಮಾಡ್ದೆ. ಒಂದು ಕೆಳಗಿಂದು ಅಂದ್ರೆ ಪೀಠ, ಪೀಠ ಎರಡನೇದು ಹೊಟ್ಟಿ ಕಾಲು, ಮೂರನೇದು ತಲಿ, ಮೂರದು ಸೊಂಡೆ, ಮೂರನೇದೊಳಗೆ ಇಷ್ಟೇ. ಏನಿಲ್ಲ, ಒಂದ್ರ ಮೇಲೆ ಒಂದು ಕೂಡಿಸೋದು, ಸ್ವಲ್ಪ ಹಿಂಗ್ ಆಕಾರ ಮಾಡ್ಕೊಂಡು ಹೋಗೋದು. ನಮ್ಗೇನು ಕಾಂಪಿಟೇಷನ್ ಮಾಡೋದೇನು? ಖರೇ ಅದು ಇಲ್ಲ ಅಲ್ಲ, ಮಾಡ್ತಾ ಮಾಡ್ತಾ ಮಾಡ್ತಾ ತಾನೇ ಎಕ್ಸ್ಪರ್ಟ್ ಆಗ್ಬಿಡ್ತು, ಎಕ್ಸ್ಪರ್ಟ್ ಆಗಿ ಬಿಡ್ತದಪ್ಪ. ಇನ್ನ ಇಷ್ಟ ಚಂದ, ಇದು ಇಷ್ಟು ಚೇಂಜ್ ಮಾಡ್ಬೇಕಾಗಿತ್ತು, ಇನ್ನ ಸ್ವಲ್ಪ ಚಂದ ಆಗ್ತಿತ್ತು ಅಂತ ತನ್ನ ತಲೆಗೆ ಬಂದ್ಬಿಡ್ತದೆ. ಹೌದು, ಬಹಳ ಸರಳದ ಮಾಡೋದು ಗಣಪತಿ ಮಾಡೋದು. ಏನೇನೇನೇನು ಕರೆನೆ ಕಷ್ಟ ಇಲ್ಲ. ಹೌದು, ಆದ್ರೆ ಮಾಡ ಮನಸ್ ಮನಸ್ಸು ಬೇಕು. ಅದಕ್ಕೆ ನಾನು ಓಣಿಯಾಗಿರ್ಲಿ, ಹಳ್ಳಿ ಊರೊಳಗಾಗ್ಲಿ, ದೊಡ್ಡೂರಾಗಲಿ, ಎಲ್ಲರೂ ಕೂತು ಇದ್ರ ಬಗ್ಗೆ ನಾವು ಇನ್ನ ಟೈಮ್ ಅದ ಚರ್ಚೆ ಮಾಡೋದು. ಏನಂತಂದ್ರ, ಈ ವರ್ಷ ನಮ್ಮ ಓಣಿ ಒಳಗ ಯಾರು ಹೊರಗಿಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರು ಮಾಡುವಂತ ಗಣಪತಿ ತರೋಂಗಿಲ್ಲ. ಹೌದು, ಖರೇ ಅದ ರಾಜಣ್ಣ. ಈಗ ನಾವು ಮನೆ ಕುಡಿಸಿರ್ತೀವಲ್ಲ, ಆ ಗಣಪನ ನದಿ ಒಳಗೆ ಹಾಕ್ಬೇಕು, ಬಾವಿಗೆ ಹಾಕ್ಬೇಕು ಅಂತ ಇಲ್ಲ ನೋಡಿ. ಈಗ ಮನೆಗೆ ಒಂದು ಬಕೆಟ್ ನಾಗ ನೀರಿಟ್ಟು ಅದ್ರ ಮುಡಿಸ್ಬಿಟ್ರು ಮುಗದೆ ಹೋಯ್ತದೆ. ಮತ್ತೆ ಯಾವ ಪ್ರಕಾರ ಮಣ್ಣಾಗ್ತದೆ, ನಮ್ ಗಿಡಗಳಿಗೆ ಮಣ್ಣಾಗಿಬಿಡುತ್ತೆ. ಬಹಳ ಚೆನ್ನಾಗಿ ನೋಡು. ಆಮೇಲೆ ಇನ್ನೊಂದು ಶೋಭಕ ಏನು, ಆ ಗಣಪಗ ನಾವೇನು ಸಜಾಸ್ತೀವಿ, ಅಲಂಕಾರ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ. ಅಲಂಕಾರ ಮಾಡುವಲ್ಲಿ ಸಹಿತ ನಾವು ಯಾವುದು ಪರಿಸರಕ್ಕೆ ಹಾಳಾಗುವಂತದ್ದು ವಸ್ತುವನ್ನು ತಂದು ಅಲಂಕಾರ ಮಾಡುವಂಗಿಲ್ಲ. ಹೌದು, ಪರಿಸರಕ್ಕೆ ಸ್ನೇಹ ಇರುವಂತ ಅಲಂಕಾರಗಳು ಮಾಡುವ. ಕಬ್ಬಿಡು, ಹೌದು, ಬಾಳೆ ದಿಂಡು, ಮಾವಿನ ಎಲೆ ಇಡ್ರಿ, ಆ ಬೇರೆ ಬೇರೆ ಹೂಗಳಿಂದ ಹಾರ ಮಾಡುದು. ಹಾರ ಮಾಡ್ರಿ, ಪ್ಲಾಸ್ಟಿಕ್ ಹಾರ ತರೋಂಗಿಲ್ಲ. ಸಾಕಷ್ಟು ಶ್ರಾವಣ ಮಾಸ ಅಂತ ಹೂಗಳು, ಬೇಕಾದಷ್ಟು ನಾನಾ ತರದ ಹೂಗಳು ಸಿಗ್ತವೆ. ಹೂವಿನಿಂದ ಹಾರ ಮಾಡೋದು. ಈ ಪ್ಲಾಸ್ಟಿಕ್ ಹಾರ ಅದು ಯಾವುದೋ ಅನ್ಯ ವಸ್ತು. ಹೌದಿಲ್ಲ, ಆಮೇಲೆ ಅದು ನೋಡ್ಲಿಕ್ಕೆ ಅಷ್ಟೇ ಚಂದ ಅನಿಸ್ತದೆ, ಅದ್ರ ವಾಸನೆ ಇಲ್ಲ, ಏನು ಇಲ್ಲ, ಏನು ಇಲ್ಲ. ಆಮೇಲೆ ಅದು ಪ್ಲಾಸ್ಟಿಕ್ ಎಂದು ಕೊಡಿಬೇಕು, ಕೊಡಿದೆ ಎಲ್ಲಿ ಹಾಕ್ತಿವಿ, ಅದು ಕೆಟ್ಟದು. ಹೌದು, ಅದಕ್ಕೆ ನಾಡದನು ಪ್ರತಿಯೊಬ್ಬರು ತಮ್ಮ ಮನೆಯೊಳಗ ತಮ್ಮ ಊರೊಳಗ ಏನ್ ಹೂಗಳು ಸಿಗ್ತವೆ, ಆ ಹೂಗಳಿಂದ ಗಣಪನನ್ನ ಅಲಂಕಾರ ಮಾಡ. ಯಾವ್ದು ಪ್ಲಾಸ್ಟಿಕ್ ತಂದೆ, ಬ್ಯಾಂಗ್ಡಿ ತಂದೆ, ಮ್ಯಾಲೆಲ್ಲ ಕಟ್ತಾರಲ್ಲವ, ದೊಡ್ಡ ಮಿಂಚಿಗೆ ಮಿಂಚಿಗೆ ಹಾಕಿದೆ, ಯಾಕೆ ಹಾಕ್ಬೇಕು? ನಾನ್ತೀನಿ, ಕೆಲವ್ರು ಹೇಳ ನೋಡಿ, ತಿಳಿದವ್ರು ನೋಡೋ ದೃಷ್ಟಿ ಬದಲಾದ್ರ ಸೃಷ್ಟಿ ದೃಷ್ಟಿ ಬದಲಾವಣೆ ಮಾಡ್ಕೋಬೇಕು ನಾವೆಲ್ಲ. ನಾವು ದೃಷ್ಟಿ ಬದಲಾವಣೆ ಮಾಡೋದು. ಈಗ ಶೋಭಕನ ಮನೆ ಗಣಪನ ನೋಡ್ಲಿಕ್ ಬಂದ್ರ ಎಷ್ಟು ಶೋಭಕನ ಗಣಪತಿ ಅದ, ಏನ್ ಸಜೆಸ್ಟ್ ಹೇಳಿಕ್ಕೆ, ಏನ್ ಹೂ ಹಾಕಿಳ, ಸೇವಂತಿಗೆ ಹೂವ, ಏನ್ ಮಲ್ಲಿಗೆ ಹೂವ, ಏನ್ ಸೂಜಿ ಮಲ್ಲಿಗೆ, ಏನು ಗುಲಾಬಿ, ಏನು. ಹೌದು, ನೀ ನನ್ನ ಮನೆಗೆ ಬಂದಿ, ಏ ರಾಜಣ್ಣನ ಗಣಪತಿ ಏನ್ ಭಾರಿ ಅದಪ್ಪ. ನಾವು ಒಬ್ರಿಗೊಬ್ರು ಪ್ರೈಸ್ ಮಾಡ್ಕೊತ ಹೋಗ್ಬೇಕು, ಒಬ್ರಿಗೊಬ್ರು ಹೊಗಳ್ಕೊಂತ ಹೋಗ್ಬೇಕು. ಅಂದಾಗ ಏನಾಗುತ್ತೆ ಅಂತಂದ್ರೆ ಗಣಪ ಚಲೋ ಆಗ, ಪರಿಸರ ಚಲೋ ಆಗ, ಎಲ್ಲರಿಗೂ ಒಳ್ಳೇದಲ್ಲ ಪರಿಸರ. ಮತ್ತೆ ಈಗ ದೊಡ್ಡ ದೊಡ್ಡ ಸೈಜ್ ಸಿಗ್ಲಿಕ್ಕಪ್ಪ ಮಾರ್ಕೆಟ್ ದಾಗ, ಎಲ್ಲ ಸಿಗ್ ಸಣ್ಣ ಸೈಜ್ ಹಿಡ್ಕೊಂಡು 100 ರೂಪಾಯಿ 50 ರೂಪಾಯಿ ಹಿಡ್ಕೊಂಡು 5,000-10,000 ಗಟ್ಲೆ ಸಿಗ್ತಾವ ಗಣಪ. ಸಿಗ್ತಾವ ಅದಕ್ಕ ನಾನಂತೂ ಹೋದ ವರ್ಷದಿಂದ ಶುರು ಮಾಡೀನಿ. ನಿಮ್ಮ ಸಂಘದಲ್ಲ, ನಮ್ ಸಂಘದವರಿಗೆ ನಾವು ಹೇಳ್ಬೇಕು, ಮತ್ತೆ ಹೇಳ್ಬೇಕಲ್ಲ, ಹೇಳ್ಬೇಕು ಈ ವರ್ಷ ಹೇಳಿ. ಅವ್ರಿಗೆ ಏನ್ ಹೇಳಿದ್ರ, ರಾಜಣ್ಣ ಬರ್ತೀನಂದ್ರೆ ಎಲ್ಲರ ಮನೆಗೆ ಖರೇ ಅದ ಅಂದ್ರ ಮಾಡ್ತಾರ ಅವರು, ಗಣಪ ನೋಡ್ಲಿಕ್ಕೆ ಬದಲಾವಣೆ ಆಗ್ತದೆ ಗಣಪ ನೋಡ್ಲಿಕ್ಕೆ. ರಾಜಣ್ಣದ್ದು ನಿಮ್ ಸಂಘದ ಸದಸ್ಯರಿಗೆ ಹೊರಗಿನ. ಹೌದು, ಮತ್ತೆ ನೀವ್ ಒಂದು ಮಾತು ಹೇಳ್ಬಿಡು, ಖರೇನೆ ರಾಜಣ್ಣ ದಿವಸ ಒಬ್ಬರು ಮನೆಗೆ ಅಥವಾ ಇಬ್ರು ಮನೆಗೆ ಗಣಪ ನೋಡ್ಲಿಕ್ಕೆ ಬರ್ತೀನಿ. ಅಷ್ಟು ಮಾಡಣೆ ಸರಿ. ಹೌದಿಲ್ಲ, ಯಾಕಂದ್ರೆ ಅವನು ಬದಲಾವಣೆ ಆಗಂಗಿಲ್ಲ, ಸಣ್ಣ ಪ್ರಮಾಣದಿಂದ ಶುರು ಆಗ್ಬೇಕು. ಹೌದು, ಈಗ ಹೋದ ವರ್ಷ ನೀ ಚಾಲೂ ಮಾಡಿದಿ, ಈ ವರ್ಷ ನಾವು ಚಾಲೂ ಮಾಡ್ತೀವಿ, ನನ್ನ ಜೊತೆಗೆ ಒಂದ್ 4 ಮಂದಿಗೆ ತಯಾರು ಮಾಡ್ತೀನಿ. ಈಗ ನಿಮ್ ಸಂಘದ ಒಂದು 20 ಮಂದಿ ಆಗ್ತಾರೆ. 20 ಮಂದಿ ಬದಲಾವಣೆ, ದೊಡ್ಡ ಬದಲಾವಣೆ ಆಯ್ತಲ್ಲ. ಮತ್ತೆ ಈಗ ಹೌದು, ಆ 20 ಮಂದಿ ನೋಡಿ, ಇನ್ನೊಂದು 5-6 ಮಂದಿ ಮಾಡಬಹುದು. 25 ಮಂದಿ ಈಗ ನಮ್ಮಲ್ಲಿ, 25 ಮಂದಿ ಇದನ್ನು ನೋಡಿ, ಇನ್ನೊಂದಿಷ್ಟು ಮಂದಿ ಅದನ್ನು ನೋಡಿ, ಮತ್ತೊಂದಿಷ್ಟು ಮಂದಿ, ಹಿಂಗಾದ್ರೆ ಬಹಳ ಚಲೋ ಆಗ್ತದೆ. ಹೌದು, ಬರೋಬ್ಬರಿ ಅದೇ ಸರಿ, ಅದೇ ಕೆಲಸ ಮಾಡೇ ಬಿಡೋಣ ಸರ್. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳಿ ಒಂದು ಕೃಷಿ ಹಾಡು.